ಬಿದಿರ ಸರದ ಹಾಲ ತಲಿರಿದು ಮದಿ ಕಾಂತಂಬ ಹಾಯ ಅಂತಂಬ ಹಾಯ ಕಂಪುಮರಿ ಉರ ಕಂಪು ತಲೆ ಪದ ನಿಂತು ಕಂಪ ಹಾಯ ತೋರಿ ಆತು ಪಾಂಗ